ಪರಿಹಾರ ಕಾರ್ಯಕ್ಕೆ ವೇಗ ನೀಡಲು ಚುನಾವಣಾ ನೀತಿ ಸಂಹಿತೆ ವಿನಾಯಿತಿಗೆ ಆಯೋಗಕ್ಕೆ ಪತ್ರ ಮುಖ್ಯಮಂತ್ರಿ. ಭಾರೀ ಮಳೆಗೆ ರಸ್ತೆ ಸೇತುವೆ ಹಾನಿ, ದುರಸ್ತಿಗೆ ರಾಜ್ಯ ಸರ್ಕಾರ 500 ಕೋಟಿ ರೂಪಾಯಿ ಪರಿಹಾರ ಘೋಷಣೆ. ಇಂದು ದಾಸಶ್ರೇಷ್ಠ ಕನಕದಾಸರ ಜಯಂತಿ, ನಾಡಿನೆಲ್ಲೆಡೆ ಸಂತ ಕವಿಯ ಸ್ಮರಣೆ. ಮತ್ತು ಆಕಾಶವಾಣಿಯಲ್ಲಿ ಇದೇ 28 ಭಾನುವಾರದಂದು ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಮಡಿಕೇರಿಯಲ್ಲಿರುವ ವಿಸ್ತರಣಾ ಶಿಕ್ಷಣ ಘಟಕದ ವತಿಯಿಂದ ಹಮ್ಮಿಕೊಳ್ಳುತ್ತಿರುವ ರೈತೋಪಯೋಗಿ ಕಾರ್ಯಕ್ರಮಗಳು. ಈ ಕುರಿತು ಡಾಕ್ಟರ್ ಆರ್ಎನ್ ಕೆಂಚಾರೆಡ್ಡಿ ಅವರೊಡನೆ ಸಂದರ್ಶನ. ಕೇಳುಗರೆ, ಮಡಿಕೇರಿಯಲ್ಲಿ ಅರಣ್ಯ ಮಹಾವಿದ್ಯಾಲಯದ ವತಿಯಿಂದ ನಡೆಯುತ್ತಿರುವ ಕೃಷಿ ವಿಸ್ತರಣಾ ಘಟಕ ಇದು ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯಕ್ಕೆ ಒಳಪಡುತ್ತೆ. ಇದರ ವತಿಯಿಂದ ಏನೇನು ಕಾರ್ಯಕ್ರಮಗಳು ನಡೀತದವೆ ಅಂತ ಇವತ್ತು ವಿಚಾರಗಳನ್ನ ತಿಳಿಸ್ತಿದ್ದಾರೆ. ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದಲ್ಲಿ ಕೀಟ ತಜ್ಞರಾಗಿರುವ, ಮಡಿಕೇರಿಯ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾಗಿರುವ ಡಾಕ್ಟರ್ ಆರ್ಎನ್ ಕೆಂಚಾರೆಡ್ಡಿ ಅವರು. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಈ ಒಂದು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ಯಾವಾಗ ಸ್ಥಾಪನೆ ಆಯ್ತು, ಅಲ್ಲಿ ಏನು ಸೌಲಭ್ಯಗಳಿದಾವೆ, ಮತ್ತೆ ಹೇಗೆ ಹೇಗೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ? ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಅಥವಾ ರಾಜ್ಯದಲ್ಲಿ ಇರತಕ್ಕಂತ ಯಾವುದೇ ಕೃಷಿ ವಿಶ್ವವಿದ್ಯಾಲಯಗಳಿರಲಿ, ಹೆಚ್ಚಾಗಿ ಮೂರು ರೀತಿಯ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತದೆ. ಒಂದು, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಕೃಷಿ ವಿದ್ಯಾರ್ಥಿ, ತೋಟಗಾರಿಕೆ ಅಥವಾ ಅರಣ್ಯ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡತಕ್ಕಂಥದ್ದು ಒಂದಾದ್ರೆ, ಇನ್ನೊಂದು ಚಟುವಟಿಕೆ ಈ ಕೃಷಿ ಮತ್ತು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ಸಂಶೋಧನೆ ಮಾಡ್ತಕ್ಕಂಥದ್ದು, ಅದನ್ನು ನಾವು ರಿಸರ್ಚ್ ಅಂತ ಹೇಳ್ತೇವೆ. ಆಮೇಲೆ ಇನ್ನು ಮೂರನೇದು ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂತ ಅಂದ್ರೆ ವಿಸ್ತರಣಾ ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು. ಅಂದ್ರೆ ಪ್ರಯೋಗಾಲಯಗಳಲ್ಲಾಗ್ಲಿ ಅಥವಾ ಸಂಶೋಧನೆ ಮಾಡ್ತಕ್ಕಂಥ ತಾಕುಗಳಲ್ಲಿ ಬಂದಂತ ಫಲಿತಾಂಶಗಳನ್ನ ರೈತರಿಗೆ ತಲುಪಿಸ್ತಕ್ಕಂಥ ಚಟುವಟಿಕೆ ಈ ವಿಸ್ತರಣಾ ಕಾರ್ಯದ ಮುಖಾಂತರ ಆಗ್ತಾ ಇರ್ತದೆ. ಹಾಗೆ ಈ ಮೂರು ಚಟುವಟಿಕೆಗಳಲ್ಲಿ ಇದನ್ನು ಕೂಡ ಬಹಳ ಪ್ರಮುಖವಾದ ಚಟುವಟಿಕೆ ಅಂತ ನಾವೆಲ್ಲ ಮಾಡ್ತೇವೆ. ಈ ವಿಸ್ತರಣಾ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಅಂತಾನೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ, ಅಂದ್ರೆ ಆಯಾ ವಿಶ್ವವಿದ್ಯಾನಿಲಯಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಜಿಲ್ಲೆಗಳಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರ್ತದೆ. ಕೃಷಿ ವಿಜ್ಞಾನ ಕೇಂದ್ರ ಇಲ್ಲ ಅಂತಂದ್ರೂ ಈ ರೀತಿಯ ವಿಸ್ತರಣಾ ಘಟಕಗಳು ಅಥವಾ ವಿಸ್ತರಣಾ ಶಿಕ್ಷಣ ಘಟಕಗಳು ಅಂತಾನು ಕೂಡ ಇರ್ತವೆ. ಹಾಗೆ ಇರ್ತಕ್ಕಂತ ಒಂದು ವಿಸ್ತರಣಾ ಶಿಕ್ಷಣ ಘಟಕ ಈಗ ನಮ್ಮ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿದೆ. ಇದು ಮೊದಲು ಕೊಡಗು ಜಿಲ್ಲೆಗೆ ಬಂದಿದ್ದು 2010. ಇದಕ್ಕೂ ಪೂರ್ವದಲ್ಲಿ ಅದು ಮಂಗಳೂರಿನಲ್ಲಿತ್ತು. ಮಂಗಳೂರಿನಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಬಂದ ನಂತರ ಮಡಿಕೇರಿಗೆ ಬೇಕಾಗಿದೆ ಅಂತ ಹೇಳಿ ಅದನ್ನ ಮಡಿಕೇರಿಗೆ ವರ್ಗಾವಣೆ ಮಾಡಿದ್ರು. ಅದು ಮೊದಲು ಇಲ್ಲಿ ಬಂದಾಗ ಪೊನ್ನಂಪೇಟೆಯಿಂದಾನೇ ಇದರ ಕಾರ್ಯನಿರ್ವಹಣೆ ಆಗ್ತಾ ಇತ್ತು. ಆ ನಂತರ 2016 ಇದನ್ನ ಮಡಿಕೇರಿಗೆ ಸ್ಥಳಾಂತರ ಮಾಡಲಾಗಿದೆ. ಆದ್ರೆ ಹೇಗೂ ನಮಗೆ ಇಲ್ಲಿ ದಕ್ಷಿಣ ಕೊಡಗಿನಲ್ಲಿ ಇರ್ತಕ್ಕಂತ ICAR ಕೃಷಿ ವಿಜ್ಞಾನ ಕೇಂದ್ರ ಭಾರತ ಸರ್ಕಾರದ ಇದೆ. ಹಾಗಾಗಿ ಉತ್ತರ ಭಾಗದಲ್ಲಿ ಹೆಚ್ಚು ವಿಸ್ತರಣಾ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಪೊನ್ನಂಪೇಟೆಯಿಂದ ಮಡಿಕೇರಿಗೆ ವರ್ಗಾವಣೆ ಮಾಡ್ತಾರೆ. 2016 ಈ ಮಡಿಕೇರಿಯಲ್ಲಿ ಇದು ಕಾರ್ಯನಿರ್ವಹಿಸ್ತಾ ಇದೆ. ಇದರ ವ್ಯಾಪ್ತಿ ಈಗಾಗಲೇ ನಾನು ಹೇಳಿದ ಹಾಗೆ ಪೂರ್ತಿ ಕೊಡಗು ಜಿಲ್ಲೆ ಎಲ್ಲಾ ಭಾಗಗಳನ್ನ ಕವರ್ ಮಾಡ್ತೇವೆ. ಅದರೊಟ್ಟಿಗೆ ಹೆಚ್ಚು ಉತ್ತರ ಕೊಡಗಿನಲ್ಲಿ ಚಟುವಟಿಕೆಗಳನ್ನು ಕೂಡ ಮಾಡ್ತಕ್ಕಂಥದ್ದು ಇದೆ. ಏನೆಲ್ಲ ಚಟುವಟಿಕೆಗಳನ್ನ ಈ ವಿಸ್ತರಣಾ ಶಿಕ್ಷಣ ಘಟಕದ ಮುಖಾಂತರ ಮಾಡ್ತಾ ಇದ್ದೇವೆ ಅನ್ನೋದಾದ್ರೆ, ಹಲವಾರು ಪ್ರಾತ್ಯಕ್ಷಿಕೆಗಳನ್ನ, ಯಾವುದಾದ್ರೂ ಹೊಸ ತಂತ್ರಜ್ಞಾನದ ಬಗ್ಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಏನು ಹೊಸ ತಂತ್ರಜ್ಞಾನಗಳು ಬರ್ತವೆ, ಅದರ ಪ್ರಾತ್ಯಕ್ಷಿಕೆಗಳನ್ನು ಮಾಡುವುದರ ಮುಖಾಂತರ ರೈತರಿಗೆ ಅವುಗಳ ಮನವರಿಕೆಯನ್ನು ಮಾಡಿಕೊಡ್ತಕ್ಕಂತ ಒಂದು ಕಾರ್ಯ. ಈಗ ಹಾಗೆ ಒಂದು ಉದಾಹರಣೆ ಹೇಳೋದಂದ್ರೆ, ಭತ್ತದ ಯಾಂತ್ರೀಕೃತ ನಾಟಿ ಮಾಡ್ತಕ್ಕಂಥದ್ದು ಇರ್ತದೆ, ಅಥವಾ ನಾವು ಭತ್ತವನ್ನ ಯಾಂತ್ರೀಕೃತ ವಿಧಾನದಲ್ಲಿ ನಾಟಿ ಮಾಡ್ತೇವೆ ಅಂತ ಅಂದ್ರೆ ಅದಕ್ಕೆ ಸಸಿ ಮಡಿಗಳನ್ನ ತಯಾರಿ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಬೇರೆ ರೀತಿಯಲ್ಲಿ ಸಸಿ ಮಡಿಗಳನ್ನು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿಯ ಪ್ರಾತ್ಯಕ್ಷಿಕೆಗಳನ್ನ ನಾವು ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ತಗೊಳ್ತೇವೆ. ಆಮೇಲೆ ಇನ್ನೊಂದು ಮುಖ್ಯವಾಗಿದ್ದು ಅಂತಂದ್ರೆ, ಅವಶ್ಯಕತೆಗಳಿಗನುಗುಣವಾಗಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು. ಬೇರೆ ಬೇರೆ ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಥವಾ ಕೃಷಿಗೆ ಪೂರಕವಾದ ಬೇರೆ ಬೇರೆ ಉಪಕಸಬುಗಳ ಬಗ್ಗೆ ಇರಬಹುದು, ಈ ತರ ತರಬೇತಿ ಕಾರ್ಯಕ್ರಮಗಳು, ಅಣಬೆ ಕೃಷಿ ಇರಬಹುದು ಅದು, ಹಾಗೇನೆ ಜೇನು ಸಾಕಾಣಿಕೆ ಬಗ್ಗೆ ಇರಬಹುದು, ಮೀನು ಸಾಕಾಣಿಕೆ ಇರಬಹುದು, ಹಂದಿ ಸಾಕಾಣಿಕೆ ಇರಬಹುದು, ಅಥವಾ ಇಲ್ಲಿ ದೊರೆತಕ್ಕಂತ ಹಣ್ಣುಗಳು ಅಥವಾ ಕಾಡು ಹಣ್ಣುಗಳಿರ್ಲಿ ಅಥವಾ ತೋಟದಲ್ಲಿ ಬೆಳೀತಕ್ಕಂತ ಹಣ್ಣುಗಳಿರ್ಲಿ, ಅವುಗಳ ಮೌಲ್ಯವರ್ಧನೆಯನ್ನ ಹೇಗೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ. ಆಮೇಲೆ ಇನ್ನೊಂದು ಸಂರಕ್ಷಿತ ಬೇಸಾಯ, ಈಗ ಕೆಲವು ಕಡೆ ಮನೆಗಳ ಸ್ವಲ್ಪನೇ ಜಾಗ ಇರ್ತದೆ, ಅಲ್ಲೇನೆ ಒಂದು ನೆರಳಿನ ಮನೆಗಳು ಅಂತ ಹೇಳ್ತೀವಿ, ಶೇಡ್ ಹೌಸ್ ಅಥವಾ ಪಾಲಿ ಹೌಸ್ಗಳು ಈ ತರ ಮಾಡಿಕೊಂಡು ಅಲ್ಲಿ ಕೆಲವು ತರಕಾರಿಗಳನ್ನ ಬೆಳೀತಕ್ಕಂಥದ್ದು, ಹೂಗಳನ್ನ ಬೆಳೀತಕ್ಕಂಥದ್ದು, ಈಗ ಅದನ್ನ ಸಂರಕ್ಷಿತ ಬೇಸಾಯ ಅಂತ ಹೇಳ್ತೇವೆ. ಸಂರಕ್ಷಿತ ಬೇಸಾಯವನ್ನ ಹೇಗೆ ಮಾಡಿಕೊಳ್ಬಹುದು ಅಂತಕ್ಕಂಥದ್ದು. ಆಮೇಲೆ ಪಶುಸಂಗೋಪನೆಯ ಬಗ್ಗೆಯೂ ಕೂಡ ಹಾಗೂ ಪುಷ್ಪ ಕೃಷಿಯ ಬಗ್ಗೆ, ಇದಕ್ಕೆ ಇಂಥದ್ದೇ ಅಂತ ಇಲ್ಲ, ಹಲವಾರು ವಿಚಾರಗಳ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ಪಟ್ಟಿಯನ್ನ ಏನ್ ನಾನು ಕೊಡ್ತಾ ಇದ್ದೀನಿ, ಇಂತಿಂತ ವಿಷಯವಾಗಿ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೇವೆ ಅಂತ, ಬರೀ ಇಷ್ಟಕ್ಕೆ ಅಂತ ಇಲ್ಲ, ಈ ರೀತಿಯ ತರಬೇತಿ ಕಾರ್ಯಕ್ರಮಗಳು ಒಂದು ನಮ್ಮ ಕೇಂದ್ರದಲ್ಲಿನೇ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿನೇ ಕೆಲವು ಕಾರ್ಯಕ್ರಮಗಳನ್ನ ನಡೆಸಲಾಗ್ತದೆ, ಇನ್ನು ಕೆಲವೊಂದು ಅಲ್ಲಲ್ಲೇ ರೈತರಿಗೆ ಹತ್ತಿರದಲ್ಲಿರ್ತಕ್ಕಂಥ ಸ್ಥಳಗಳಲ್ಲೇ ಮಾಡಬೇಕು ಅಂತ ಕೆಲವು ಆಯ್ದ ಗ್ರಾಮಗಳಲ್ಲಿ ಕೂಡ ನಮ್ಮ ತಜ್ಞರು ಅಲ್ಲಿಗೆ ಹೋಗಿ ಒಂದು ದಿನದ ಎರಡು ದಿನ ಅಥವಾ ಮೂರು ದಿನದ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಮಾಡಲಾಗ್ತಾ ಇದೆ. ಆಮೇಲೆ ಯಾರಾದರೂ ತಮಗೆ ಕೃಷಿ ಸಂಬಂಧಿತ ಇಂತಹ ವಿಚಾರದಲ್ಲಿ ನಮಗೆ ತರಬೇತಿ ಬೇಕಾಗಿದೆ, ನಾವು ಒಂದು 20-25 ಜನ ಇದ್ದೇವೆ ಅಂತ ಹೇಳೋದಾದ್ರೆ, ಅವರು ಕೇಳಿರ್ತಕ್ಕಂಥ ವಿಚಾರದ ಬಗ್ಗೆನೂ ಕೂಡ ನಾವು ತರಬೇತಿಗಳನ್ನ ಆಯೋಜನೆ ಮಾಡ್ತೇವೆ. ಈಗ ನಮ್ಮಲ್ಲಿ ಕೆಲವು ವಿಷಯಗಳ ಬಗ್ಗೆ ತಜ್ಞರು ಇದ್ದಾರೆ, ತೋಟಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಇದ್ದಾರೆ, ಬೇಸಾಯ ಶಾಸ್ತ್ರದ ಬಗ್ಗೆ ಇದ್ದಾರೆ, ಕೀಟಶಾಸ್ತ್ರದ ಬಗ್ಗೆ ಇದ್ದಾರೆ, ಇದಲ್ದೇನೆ ಮತ್ ಬೇರೆ ವಿಚಾರಗಳ ಬಗ್ಗೆ ಬೇಕು ಅಂದಾಗ ನಾವು ಕೃಷಿ ಅರಣ್ಯ ಯೋಜನೆಗಳು ಅಂತ ಇರ್ತವೆ, ಅಗ್ರೋ ಫಾರೆಸ್ಟ್ರಿ ಆಸ್ಪೆಕ್ಟ್ಸ್, ಯಾವ್ದಾದ್ರು ಮರಗಳ ಬಗ್ಗೆ ಮಾಹಿತಿ ಬೇಕು ಅಂದಾಗ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇರ್ತಕ್ಕಂಥ ತಜ್ಞರ ಸಹಾಯವನ್ನು ಕೂಡ ನಾವು ಪಡ್ಕೊಳ್ತೇವೆ. ಅದಲ್ಲದೆ ಇನ್ನು ಯಾವುದೇ ವಿಚಾರದ ಬಗ್ಗೆ ನಮ್ಮಲ್ಲಿ ತಜ್ಞರು ಇಲ್ಲ ಅಂತಂದ್ರು ಕೂಡ ಎಲ್ಲಿ ತಜ್ಞರು ಇರ್ತಾರೋ ಅದನ್ನ ನಮ್ಮಲ್ಲಿಗೆ ಕರೆಸಿಕೊಂಡು ರೈತರಿಗೆ ಅವರು ಕೇಳಿದಂತ ವಿಷಯದಲ್ಲಿ ತರಬೇತಿಯನ್ನು ಕೊಡ್ತಕ್ಕಂತ ಒಂದು ಯೋಜನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ಇನ್ನು ತರಬೇತಿ ಕಾರ್ಯಕ್ರಮಗಳು, ಹಾಗೇನೆ ರೈತ ಕ್ಷೇತ್ರ ಪಾಠಶಾಲೆಗಳನ್ನ ನಡೆಸ್ತಕ್ಕಂಥದ್ದು ಅದು ಕೂಡ ಇದೆ. ಇನ್ನು ರೈತರಿಗೆ ಶೈಕ್ಷಣಿಕ ಪ್ರವಾಸಗಳನ್ನು ಏರ್ಪಡಿಸ್ತಕ್ಕಂಥದ್ದು, ಈಗೆಲ್ಲೋ ನಮ್ಮ ಜಿಲ್ಲೆಯಲ್ಲೇ ಇರಬಹುದು ಅಥವಾ ಜಿಲ್ಲೆಯಿಂದ ಹೊರ ಜಿಲ್ಲೆಗಳಲ್ಲೂ ಕೂಡ ಇರಬಹುದು, ಯಾರಾದರೂ ಒಂದು ಬೆಳೆಯಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿರ್ತಾರೆ ಅಥವಾ ಒಂದು ಸಮಗ್ರ ಕೃಷಿ ಪದ್ಧತಿಗಳ ಪಾಲನೆ ಮಾಡಿಕೊಂಡು 4 ದಿನ ಅದನ್ನ ನೋಡಿ ಉಳಿದವರು ಕೂಡ ಕಲ್ತ್ಕೊಳ್ಬಹುದು ಅಂತಕ್ಕಂಥ ವಿಚಾರಗಳಿರ್ತವೆ. ಅಂತ ಕಡೆಗೆ ನಮ್ಮ ರೈತರ ಗುಂಪುಗಳಿರ್ತಾವಲ್ಲ, ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಅದನ್ನ ಪ್ರತ್ಯಕ್ಷವಾಗಿ ತೋರಿಸಿ ಆ ರೈತನ ಜೊತೆ ಇವರಿಗೆ ಒಂದು ಚರ್ಚೆ ಮಾಡ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟು ಇವರು ಕೂಡ ಆ ರೀತಿಯ ಹೊಸ ವಿಧಾನಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಅನುಕೂಲವಾಗುವಂತೆ ರೈತ ಪ್ರವಾಸಗಳನ್ನು ಕೂಡ ಆಯೋಜನೆ ಮಾಡ್ತಾ ಇರ್ತೇವೆ. ಇದು ಕೂಡ ನಮ್ಮ ಒಂದು ಚಟುವಟಿಕೆಯ ಭಾಗವಾಗಿದೆ. ಇದಲ್ದೇನೆ ರೈತರ ತಾಕುಗಳಲ್ಲಿ ಕ್ಷೇತ್ರೋತ್ಸವಗಳನ್ನು ಮಾಡ್ತಕ್ಕಂಥದ್ದು, ಯಾವುದೇ ರೈತ ಅವನು ಈ ಬೆಳೆ ಬೆಳಿಲಿಕ್ಕೆ ಬೇಕಾದಂತ ಎಲ್ಲ ಸುಧಾರಿತ ಪದ್ಧತಿಗಳನ್ನ ಪಾಲನೆ ಮಾಡಿ ಅತ್ಯುತ್ತಮವಾಗಿ ಬೆಳೆ ಬೆಳೆದಿದ್ದಾರೆ ಅಂತಕ್ಕಂಥ ಉದಾಹರಣೆಗಳಿರ್ತಾವ, ಅಂತಹ ಗ್ರಾಮಗಳಲ್ಲಿ ಅಂತಹ ರೈತನ ಜಮೀನಿನಲ್ಲೇನೆ ಆ ಬೆಳೆಯ ಕ್ಷೇತ್ರೋತ್ಸವ ಅಂತ ಮಾಡ್ತೇವೆ. ಬಾಳೆ ಬೆಳೆ ಇದು ಮಾಡಿದ್ದೇವೆ ಈಗಾಗಲೇ, ಭತ್ತದ ಬೆಳೆ ಇದು ಮಾಡಿದ್ದೇವೆ. ಯಾವುದು ಅತ್ಯುತ್ತಮವಾಗಿ ಇಳುವರಿ ಬಂದಿರ್ತದೆ, ಎಲ್ಲಿ ಸುಧಾರಿತ ಪದ್ಧತಿಗಳ ಪಾಲನೆಯನ್ನು ಚೆನ್ನಾಗಿ ಮಾಡಿಕೊಂಡು ಅತ್ಯುತ್ತಮ ಇಳುವರಿಯನ್ನು ಪಡಿತಾ ಇರ್ತಾರೋ ಅಂತಹ ಜಮೀನುಗಳಲ್ಲಿ, ಅಂತಹ ರೈತರ ತಾಕುಗಳಲ್ಲಿ ನಾವು ಒಂದು ಕ್ಷೇತ್ರೋತ್ಸವ ಅಂತ ಮಾಡ್ತೇವೆ. ಅಕ್ಕಪಕ್ಕದ ಎಲ್ಲ ರೈತರನ್ನು ಅಲ್ಲಿ ಸೇರಿಸಿ ಅವರಿಗೆ ಪ್ರಾಯೋಗಿಕವಾಗಿ ಅಲ್ಲಿ ಮಾಡಿರ್ತಕ್ಕಂತಹ ವಿಧಾನಗಳು ಏನು, ಪಾಲನೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂತ ವಿಚಾರಗಳನ್ನ ಅವರಿಗೆ ತಿಳಿಸ್ಕೊಡ್ತಕ್ಕಂತ ಪ್ರಯತ್ನವನ್ನ ಕೂಡ ಮಾಡ್ತೇವೆ. ಯಾಕಂದ್ರೆ ನಾವು ವಿಜ್ಞಾನಿಗಳು ಹೇಳೋದಕ್ಕಿಂತ ಅವರ ಒಬ್ಬ ಜೊತೆಗಾರ ರೈತ ಮಾಡಿದ್ದಾನೆ, ಜೊತೆಗಾರ ರೈತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಒಂದು ವಿಚಾರ ಬಂದಾಗ ರೈತರಿಗೆ ಇನ್ನೂ ಹೆಚ್ಚು ಮನದಟ್ಟಾಗ್ತದೆ, ಅವರು ಕೂಡ ಆ ಪದ್ಧತಿಗಳ ಪಾಲನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತಕ್ಕಂತ ವಿಚಾರದಿಂದ ಈ ಕ್ಷೇತ್ರೋತ್ಸವಗಳನ್ನ ಆಯೋಜನೆ ಮಾಡಲಾಗ್ತದೆ. ಆಮೇಲೆ ಇನ್ನೂ ಒಂದು ನಾವು ಕೈಗೊಳ್ತಕ್ಕಂಥ ಕಾರ್ಯ ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನ ಉತ್ತೇಜಿಸ್ತಕ್ಕಂಥ ಕಾರ್ಯಕ್ರಮಗಳು. ಈ ಯೋಜನೆಯಲ್ಲಿ ಬರೀ ಯಾವುದೇ ಒಂದು ಬೆಳೆಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಇರ್ದೇನೆ, ಕೃಷಿಯ ಜೊತೆಗೆ ಬೇರೆ ಬೇರೆ ಉಪಕಸಬುಗಳನ್ನು ಕೂಡ ಕೈಗೊಳ್ಳಿ, ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಮೀನು ಸಾಕಣೆ ಮಾಡಲಿ, ಜೇನು ಸಾಕಣೆ ಮಾಡಲಿ, ಹಂದಿ ಸಾಕಣೆ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಹಂದಿ ಸಾಕಣೆ ಮಾಡಲಿ. ಕೃಷಿ ಒಂದು ಕಸಬು, ಅದ್ರ ಜೊತೆ ಇತರ ಉಪಕಸಬುಗಳನ್ನು ಕೂಡ ಕೈಗೊಂಡು ಹೆಚ್ಚಿನ ಆದಾಯವನ್ನು ಪಡೀಲಿ ಅಂತಕ್ಕಂಥ ಪದ್ಧತಿ ಏನಿದೆ ಈ ಸಮಗ್ರ ಕೃಷಿ ಪದ್ಧತಿ ಅಂತಕ್ಕಂಥದ್ದು, ಇದರ ಉತ್ತೇಜನ ಮಾಡಲಿಕ್ಕೆ ಈ ಕಾರ್ಯಕ್ರಮದ ಭಾಗವಾಗಿ ಈ ಸಮಗ್ರ ಕೃಷಿ ಪಾಲನೆಗೆ ಪೂರಕವಾದ ಚಟುವಟಿಕೆಗಳ ಬಗ್ಗೆನೂ ಕೂಡ ತರಬೇತಿ ಮತ್ತು ಕೆಲವು ಪೂರಕವಾದ ಪರಿಕರಗಳನ್ನು ಒದಗಿಸ್ತಕ್ಕಂಥ ಕೆಲಸವು ಕೂಡ ನಮ್ಮ ವಿಸ್ತರಣಾ ಶಿಕ್ಷಣ ಘಟಕದಿಂದ ಆಗಿದೆ. ಇದಲ್ಲದೆ ಇತ್ತೀಚೆಗೆ ತಾವು ಕೇಳಿರ್ಬೋದು, ಯಾರು ಸಮಗ್ರ ಕೃಷಿ ಪಾಲನೆ ಮಾಡಿ ಹೆಚ್ಚಿನ ಆದಾಯವನ್ನು ಪಡಿತಿದ್ದಾರೆ, ಈ ಸುಸ್ಥಿರ ವಿಧಾನದ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಹ ರೈತರನ್ನ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು, ಅದು ಜಿಲ್ಲಾ ಮಟ್ಟದಲ್ಲಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರ್ತಕ್ಕಂಥ 7 ಜಿಲ್ಲೆಗಳೇನಿದ್ದಾವೆ, ಪ್ರತಿಯೊಂದು ಜಿಲ್ಲೆಗಳಲ್ಲಿನೂ ಒಬ್ಬೊಬ್ಬ ರೈತ ಮಹನೀಯರು ಮತ್ತು ಒಬ್ಬ ರೈತ ಮಹಿಳೆ ಇವರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತಕ್ಕಂಥದ್ದು, ಪ್ರಮಾಣ ಪತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಕೊಡಲಾಗ್ತದೆ. ಅದು ಕೂಡ ನಮ್ಮ ಒಂದು ಚಟುವಟಿಕೆ. ಇದು ಅವರು ಮಾಡಿರ್ತಕ್ಕಂಥ ಕಾರ್ಯವನ್ನು ಗುರುತಿಸಿ ಬೇರೆಯವರಿಗೂ ಕೂಡ ಒಂದು ಉತ್ತೇಜನ ಸಿಕ್ಕಲಿ, ಅವರು ಕೂಡ ಇಂತಹ ಸಮಗ್ರ ಕೃಷಿ ಪದ್ಧತಿಗಳನ್ನ ಪಾಲನೆ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನ ಮಾಡ್ತಕ್ಕಂಥದ್ದು. ಈ ತರಬೇತಿಗಳು, ಪ್ರವಾಸಗಳು, ಪ್ರಾತ್ಯಕ್ಷಿಕೆಗಳು ಅಲ್ಲದಲ್ಲೇ ಪ್ರಕಟಣೆಗಳನ್ನು ತಾವು ಆಗಾಗ್ಗೆ ಬಿಡುಗಡೆ ಮಾಡ್ತಾ ಇರ್ತೀರಿ, ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಿರಲ್ವಾ? ಆಯಾ ತಿಂಗಳುಗಳಲ್ಲಿರ್ಬೋದು ಅಥವಾ ಆಯಾ ಋತುಮಾನಕ್ಕನುಗುಣವಾಗಿ ಯಾವುದೇ ಒಂದು ಸಮಸ್ಯೆ ಇದೆ. ಈಗ ಉದಾಹರಣೆ ಹೇಳೋದಾದ್ರೆ ಜೇನು ಕೃಷಿಯಲ್ಲೇ ಒಂದು ಟೈಸ್ಯಾಕ್ ಬ್ರೂಡ್ ವೈರಸ್ ರೋಗದ ಬಾಧೆ ಅಲ್ಲಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿತ್ತು. ಅಂತ ಸಮಯದಲ್ಲಿ ಏನ್ ಮಾಡ್ತೇವೆ, ಸಮೂಹ ಮಾಧ್ಯಮಗಳ ಮುಖಾಂತರ, ರೇಡಿಯೋ ಇರಲಿ ಅಥವಾ ಕೆಲವು ವೃತ್ತಪತ್ರಿಕೆಗಳ ಮುಖಾಂತರ ಈ ಮಾಹಿತಿಯನ್ನ ನಾವು ಕೊಡ್ತೇವೆ. ಆ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ಕೂಡ ಈ ಮಾಧ್ಯಮಗಳ ಮುಖಾಂತರ ಕೊಡ್ತೇವೆ. ಹಾಗೇನೆ ತಾವು ಹೇಳದ ಹಾಗೆ ಕೆಲವು ಹಸ್ತಪ್ರತಿಗಳು, ಸಣ್ಣ ಸಣ್ಣ ಕೈಪಿಡಿಗಳನ್ನ ಮಾಡಿ ಅವನ್ನು ಕೂಡ ರೈತರಿಗೆ ಒದಗಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ. ಅಲ್ಲದೇನೆ ಕೃಷಿ ಇಲಾಖೆಗಳಿದ್ದಾವೆ, ತೋಟಗಾರಿಕೆ ಇಲಾಖೆ ಹಾಗೂ ಬೇರೆ ಬೇರೆ ಅಭಿವೃದ್ಧಿ ಪರ ಇಲಾಖೆಗಳೇನಿದ್ದಾವೆ, ಆ ಇಲಾಖೆಗಳು ನಡೆಸ್ತಕ್ಕಂತ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಘಟಕದ ವಿಜ್ಞಾನಿಗಳು ಕೂಡ ಭಾಗವಹಿಸಿ ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡ್ತಕ್ಕಂತ ಕೆಲಸ ನಡೀತಾ ಇದೆ. ಅಂದ್ರೆ ರೈತರಿಗೆ ಎಷ್ಟು ಜ್ಞಾನ ನೀಡಿದ್ರು ಸಾಲದೆ ವರ್ಷ ವರ್ಷಕ್ಕೆ ಸುಧಾರಣೆಗಳು ಆಗ್ತಾ ಇರ್ತವೆ, ಸಮಸ್ಯೆಗಳು ಬರ್ತಾ ಇರ್ತವೆ, ವಿಚಾರಗಳು ಬರ್ತಾ ಇರ್ತವೆ. ಅವನ್ನೆಲ್ಲ ನಾವು ಕೂಡ ತಿಳ್ಕೊಂಡು ನಾವು ಬೇರೆ ಕಡೆ ಹೋಗಿ ನೋಡಿ ಬಂದಂತ ವಿಚಾರಗಳನ್ನ ಇವ್ರಿಗೆ ಹೇಳ್ತಕ್ಕಂಥದ್ದು, ಹೌದು, ಅಥವಾ ಇವ್ರನ್ನೇ ಕರ್ಕೊಂಡು ಹೋಗಿ ತೋರಿಸಿ ಅವರಿಗೆ ಮನದಟ್ಟಾಗುವಂತೆ ಮಾಡ್ತಕ್ಕಂಥದ್ದು, ಹೌದು, ಈ ಎಲ್ಲ ಚಟುವಟಿಕೆಗಳು ಇರ್ತವೆ. ಮಡಿಕೇರಿಯಲ್ಲಿ ಎಲ್ಲಿದೆ ಈ ಒಂದು ಕೇಂದ್ರ ಅಥವಾ ಸಂಸ್ಥೆ ನಿಮ್ದು ಅಂತ ಹೇಳ್ಬೋದಾ ನಮ್ಮ ರೈತರಿಗೆ ಪರಿಚಯವಾಗಿ? ಮಡಿಕೇರಿಯಲ್ಲಿ ಸ್ಥಳೀಯವಾಗಿ ಜನರು ಡೈರಿ ಫಾರ್ಮ್ ಅಂತ ಕರೀತಾರೆ. ನಾವು ಈಗ ಹೊಸದಾಗಿ ಆಗಿರ್ತಕ್ಕಂತ ಖಾಸಗಿ ಬಸ್ ನಿಲ್ದಾಣದ ಹತ್ತಿರದಲ್ಲೇ ಬರ್ತದೆ ಇದು. ಅಲ್ಲೇನೆ ಕೆಲವು ಭತ್ತದ ಗದ್ದೆ, ಪಾಲಿ ಹೌಸ್ ಗಳನ್ನ ನೋಡ್ಬೋದು. ಹಾಗೇನೆ ಸ್ವಲ್ಪ ಮುಂದೆ ಹೋದ್ರೆ ದನಗಳ ಕೊಟ್ಟಿಗೆ ಅವೆಲ್ಲ ಇದಾವೆ. ಅಲ್ಲೇನೆ ನಮ್ಮ ಆಫೀಸ್ ಮತ್ತು ತರಬೇತಿ ಕೇಂದ್ರ ಕೂಡ ಇದೆ. FMC ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಈ ಕೇಂದ್ರ ಕಾಣಸಿಗುತ್ತೆ, ಸಾಯಿ ಹಾಕಿ ಮೈದಾನದ ಎದುರಿಗೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರನೂ ಇಲ್ಲಿರ್ಬೇಕಲ್ವಾ? ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಮತ್ತು ಈ ವಿಸ್ತರಣಾ ಶಿಕ್ಷಣ ಘಟಕ ಎರಡೂ ಕೂಡ ಅಲ್ಲಿ ಒಂದೇ ಕಡೆ ಇದೆ. ಕೃಷಿಯಲ್ಲಿ ವ್ಯಾಸಂಗ ಮಾಡಿರೋ ತಜ್ಞರು ಈ ಕೇಂದ್ರದಲ್ಲಿರ್ತಾರೆ, ನೇರವಾಗಿ ಭೇಟಿ ಮಾಡಬಹುದು. ಮತ್ತೆ ತರಬೇತಿಗಳು ಯಾವಾಗ ನಡೀತಾವಂತ ಅನ್ಕೊಂಡು ವೇಳಾಪಟ್ಟಿಯನ್ನು ನಿಗದಿ ಮಾಡ್ತೀರಾ ಹೇಗೆ? ನಮಗೆ ವಿಶ್ವವಿದ್ಯಾಲಯದಿಂದ ಒಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ ಯಾವಾಗ ತರಬೇತಿಗಳನ್ನು ಮಾಡಬೇಕು, ಎಷ್ಟು ಕಾರ್ಯಕ್ರಮಗಳು ಅಂತ. ಅದಲ್ಲದೇನೆ ಇಲ್ಲಿ ಸ್ಥಳೀಯ ಬೇಡಿಕೆಗನುಗುಣವಾಗಿ ನಾವು ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ. ಈಗೇನಾಗಿದೆ, ಈಗ ಒಂದು ಒಂದೂವರೆ ವರ್ಷದಿಂದ ನಾವು ಹೆಚ್ಚಾಗಿ ಬರೀ ವರ್ಚುವಲ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾ ಇದ್ದೀವಿ ಈ ವರ್ಷ. ಈಗೀಗ ಮತ್ತೆ ಪುನಃ ಮೊದಲಿನ ಇದಕ್ಕೆ ಹೋಗ್ತಾ ಇದ್ದೀವಿ. ಈ ಕೋವಿಡ್ ಮಹಾಮಾರಿ ತೊಂದರೆಯಿಂದಾಗಿ ಕೆಲವು ಕಾರ್ಯಕ್ರಮಗಳನ್ನ ಬರೀ ಆನ್ಲೈನ್ ಅಂತ ಮಾಡ್ಕೊಂಡು ಮಾಡ್ತಾ ಇದ್ವಿ. ಲಿಸ್ಟ್ ಹೀಗೆ ಮಾಡೋದಕ್ಕಿಂತ ನಾವೇನ್ ಮಾಡ್ತೇವೆ, ಅಲ್ಲಿಯ ನೀಡ್ ಬೇಸ್ಡ್ ಮತ್ತು ಅದು ಆಯಾ ಋತುಮಾನಕ್ಕನುಗುಣವಾಗಿ ಭತ್ತದ ಬಿತ್ತನೆ ಕಾಲ ಇರ್ತದೆ, ಬಿತ್ತನೆ ಸಮಯದಲ್ಲಿ ಅಥವಾ ಸಸಿ ಮಡಿಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥ ಕಾಲದಲ್ಲಿ ಬೀಜೋಪಚಾರ ಮಾಡುವ ಬಗ್ಗೆ ಅಥವಾ ತಳಿಗಳ ಆಯ್ಕೆಯ ಬಗ್ಗೆ ಈ ತರದ ವಿಚಾರಗಳ ಬಗ್ಗೆ ತರಬೇತಿಯನ್ನು ಮಾಡ್ತೇವೆ. ಹಾಗೇನೆ ಬರ್ತಾ ಬರ್ತಾ ಅದರಲ್ಲಿ ಏನಾದರೂ ಕೀಟ ರೋಗ ಈ ತರದ ಕಾಣಿಸ್ಕೊಂಡಾಗ ಕೀಟ ರೋಗ ನಿಯಂತ್ರಣ ಪ್ಲಾಂಟ್ ಪ್ರೊಟೆಕ್ಷನ್ ಆಸ್ಪೆಕ್ಟ್ ಅಂತೀವಿ ಅದರ ಬಗ್ಗೆ ತರಬೇತಿಗಳನ್ನು ಕೊಡ್ತಕ್ಕಂಥದ್ದು. ಹೀಗೆ ಆಯಾ ತಿಂಗಳುಗಳಲ್ಲಿ ಯಾವ ವಿಷಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡು ಆಯಾ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗ್ತದೆ. ಹೌದು, ನಿಜ. ರೈತರು ನಮಗೆ ಗೊತ್ತಿದೆ ಅಂತ ಅನ್ಕೊಳ್ಳೋದಾಗ್ಲಿ ಅಥವಾ ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಳ್ಳೋದಾಗ್ಲಿ ತಪ್ಪಾದೀತು. ರೈತರಾಗ್ಲಿ ತಜ್ಞರಾಗ್ಲಿ ಎಷ್ಟು ತಿಳ್ಕೊಂಡ್ರು ಸಾಲದೆ ಆಮೇಲೆ ಎದುರಾಗುವ ಸಮಸ್ಯೆಗಳನ್ನ ನಿಭಾಯಿಸ್ಲಿಕ್ಕೆ ಅನುಭವಗಳು ಹಂಚಿಕೆ ಆಗ್ಬೇಕು. ಅನುಭವಗಳ ಹಂಚಿಕೆ. ಹೌದು ಹೌದು, ಕಲಿಕೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ ಅಂತಾನೆ ಹಾಗಾಗಿ ಹೌದು ಹೊಸ ಹೊಸ ವಿಚಾರಗಳು ಬರ್ತಾ ಇರ್ತವೆ. ಹೊಸ ವಿಚಾರವನ್ನ ರೈತರಿಗೆ ತಲುಪಿಸಬೇಕಾಗ್ತದೆ, ನಾವು ಕಲ್ತ್ಕೊಂಡು ಕೂಡ ತಲುಪಿಸಬೇಕಾಗ್ತದೆ. ನಿಜ ನಿಜ. ಹಾಗಾಗಿ ವರ್ಷದಲ್ಲಿ ಸುಮಾರು ಎಷ್ಟು ರೈತರು ತರಬೇತಿಗೊಳಗಾಗ್ತಾರೆ ಅಥವಾ ಎಷ್ಟು ಕೃಷಿಕರಿಗೆ ನೀವು ಉಪಯೋಗ ಮಾಡಿಕೊಡ್ತೀರ ಅಂತ ಏನಾದ್ರೂ ಒಂದು ಅಂಕಿ ಸಂಖ್ಯೆ ಹೇಳ್ಬೋದಾ? ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ನಾವು 40 ಜನ ಮಿನಿಮಮ್ ಕಂಡಕ್ಟ್ ಮಾಡ್ತಾ ಇರ್ತೇವೆ. ಆದ್ರೆ ಅದೇ ಗ್ರಾಮಕ್ಕೆ ಹೋದಾಗ ಕೆಲವೊಮ್ಮೆ 25-30 ಜನನು ಕೂಡ ಇರ್ತಾರೆ. ಆಮೇಲೆ ಇನ್ನು ಕೆಲವು ಸ್ತ್ರೀ ಶಕ್ತಿ ಗುಂಪುಗಳು ಅಂತ ಕೂಡ ಇದ್ದಾವೆ. ಅವರು ಈ ಹಣ್ಣುಗಳ ಮೌಲ್ಯವರ್ಧನೆ ಬಗ್ಗೆ ಅಥವಾ ಬೇರೆ ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಹಾಗೆ ಹೋದಾಗ ಒಂದೊಂದು ತರಬೇತಿ ಕಾರ್ಯಕ್ರಮದಲ್ಲಿನೇ 50-60 ಜನ ಕೂಡ ಪಾಲ್ಗೊಳ್ತಾರೆ. ಹಾಗಾಗಿ ನಾವು ತಿಂಗಳಲ್ಲಿ ಒಂದು 3-4 ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಒಂದು ತಿಂಗಳಲ್ಲಿ ಹೆಚ್ಚಾಗಿ ನಾವು 100-120 ಜನಕ್ಕೆ ತರಬೇತಿಯನ್ನು ಕೊಟ್ಟಿದ್ದೆ. ಅಲ್ಲಿ ಸಂಸ್ಥೆಯ ಒಂದು ಕಟ್ಟಡದಲ್ಲೂ ತರಬೇತಿ ನೀಡಿದ್ರಿ ಮತ್ತು ಹಳ್ಳಿಗಳಿಗೆ ರೈತರು ನಮ್ಮ ಹಳ್ಳಿಯಲ್ಲೇ ಬೇಕು ಅಂತಂದ್ರೆ ಅಲ್ಲಿಯೂ ನಡೆಸಿಕೊಡ್ತಾರೆ. ತರಬೇತಿ ಕೊಠಡಿ ಕೂಡ ಇದೆ. ದೃಶ್ಯ ಶ್ರವ್ಯ ಮಾಧ್ಯಮಗಳ ಬಳಕೆ ಮಾಡ್ಕೊಳ್ಳಿಕ್ಕೂ ಕೂಡ ಬಹಳಷ್ಟು ಅನುಕೂಲತೆ ಇದೆ. ಎಲ್ಲ ಪರಿಕರಗಳು ಕೂಡ ಇದ್ದಾವೆ. ಅನುಭವಿ ತಜ್ಞರು ಕೂಡ ಇದ್ದಾರೆ. ಈಗಾಗಲೇ ಹೇಳಿದಾಗೆ ನನ್ನ ತಜ್ಞರನ್ನ ಬೇರೆ ಕಡೆಯಿಂದನೂ ಕೂಡ ಕರೆಸ್ಕೊಳ್ತೇವೆ ಕೆಲವೊಮ್ಮೆ. ಇಷ್ಟು ಅನುಕೂಲತೆಗಳು ಕೂಡ ನಮಗೆ ಅಲ್ಲಿ ಇದ್ದಾವೆ. ಹಾಗೇನೆ ನಾವು ಬೇರೆ ಗ್ರಾಮಕ್ಕೆ ಹೋಗಿ ತರಬೇತಿ ಮಾಡ್ತೇವೆ ಅಂತ ಅಂದಾಗ ಅವಾಗ್ಲೂ ಕೂಡ ಈ ತರದ ನಮಗೆ ಪೋರ್ಟೇಬಲ್ ಕೆಲವು ಮಟೀರಿಯಲ್ ದೃಶ್ಯ ಶ್ರವ್ಯ ಮಾಧ್ಯಮಗಳು ಅಂತ ಏನಿರ್ತವೆ ಇವನ್ನೆಲ್ಲ ಅಲ್ಲಿ ತಗೊಂಡು ಹೋಗ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ. ವಾಹನ ವ್ಯವಸ್ಥೆಯನ್ನು ಕೂಡ ಇರೋದ್ರಿಂದ ನಾವು ಅಲ್ಲೇ ಗ್ರಾಮಗಳಿಗೂ ಕೂಡ ಹೋಗಿ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತೇವೆ. ಆನ್ ಫಾರ್ಮ್ ಮತ್ತೆ ಆಫ್ ಫಾರ್ಮ್ ಆ ರೀತಿ ಸ್ಟೇಷನ್ಗಳಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಆಫೀಸ್ನಲ್ಲಿ ಮತ್ತು ಆಫೀಸಿಂದ ಹೊರಗಡೆ ಮಾಡ್ತಕ್ಕಂಥ ಕಾರ್ಯಗಳು ಅಂತಾನೆ ಎರಡು ಗುಂಪುಗಳಾಗಿ ಮುಂದ್ಕೊಂಡು ಮಾಡ್ತೇವೆ. ಹೌದು, ಇಲ್ಲಿ ಏನು ಶುಲ್ಕವನ್ನ ತೆಗೆದುಕೊಳ್ಳೋದಿಲ್ಲ ನೀವು ಹಳ್ಳಿಗಳಲ್ಲಿ ತರಬೇತಿ ನೀಡೋದಕ್ಕೂ? ಯಾವುದೇ ತರಬೇತಿ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಶುಲ್ಕ ಇಲ್ಲ. ಇದು ಉಚಿತ, ವಿಶ್ವವಿದ್ಯಾಲಯದಿಂದ ಮಾಡ್ತಕ್ಕಂಥ ಒಂದು ಉಚಿತವಾದ ವ್ಯವಸ್ಥೆ. ತರಬೇತಿಗೆ ಬರ್ತಕ್ಕಂಥವ್ರಿಗೆ ನಾವು ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತೇವೆ ಹಳ್ಳಿಯಲ್ಲಿ ಇರಲಿ ಅಥವಾ ನಮ್ಮ ಕೇಂದ್ರದಲ್ಲೇ ಮಾಡಿದಾಗಲೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಹಾಗೂ ಕಾರ್ಯಕ್ರಮ ಏನಾದರೂ ಸಾಯಂಕಾಲ ಹೆಚ್ಚು ಸಮಯದವರೆಗೆ ಆದ್ರೆ ಅವಾಗಲೂ ಕೂಡ ಒಂದು ಸಾಯಂಕಾಲದ ಚಹಾ ಕಾಫಿ ಕೊಡ್ತಕ್ಕಂಥದ್ದು ಬೆಳಗಿನ ಟೀ ಆತರ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಇರ್ತದೆ ಸರ್. ಯಾವುದಕ್ಕೂ ನಾವು ಶುಲ್ಕವನ್ನು ತೆಗೆದುಕೊಳ್ಳಲ್ಲ. ಯುವಕರಿಗೆ ಮಹಿಳೆಯರಿಗೆ ಪುರುಷರಿಗೆ ಅನ್ಕೊಂಡು ಪ್ರತ್ಯೇಕವಾಗಿ ಮಾಡೋದಿದೆ ನೀವು ಕಾರ್ಯಕ್ರಮಗಳನ್ನಲ್ವಾ? ಕೆಲವು ಈಗೇನು ಮೌಲ್ಯವರ್ಧನೆ ಬಗ್ಗೆ ಹೇಳಿದ್ರೆ ಇಂಥವಕ್ಕೆ ಹೆಚ್ಚಾಗಿ ಮಹಿಳೆಯರೇ ಜಾಸ್ತಿ ಬರೋದ್ರಿಂದ ಹಾಗಾಗಿ ಅಲ್ಲಿ ಮಹಿಳಾ ಗುಂಪುಗಳಿಗೇನೆ ಮಾಹಿತಿ ಕೊಟ್ಟಿರ್ತೇವೆ. ಒಂದೊಂದು ಗುಂಪಿನಿಂದ ಒಂದು 10 ಇಲ್ಲೊಂದು 10 ಹೀಗೆಲ್ಲ ಬಂದ್ರು ಆಗ್ತದೆ ಬರ್ತಿರ್ತಾರೆ. ಇಲ್ಲ ಗ್ರಾಮಕ್ಕೆನೆ ಹೋದಾಗ ಅಲ್ಲಿ ಒಂದು ಮಹಿಳಾ ಸಂಘ ಅಂತ ಇರ್ತವೆ, ಆ ಸಂಘದ ಎಲ್ಲ ಸದಸ್ಯರು ಕೂಡ ಅಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಮಹಿಳೆಯರಿಗೆ ಅಂತಾನೆ ಪ್ರತ್ಯೇಕವಾಗಿದ್ದಾವೆ. ಆಮೇಲೆ ಕೆಲವು ಕಾರ್ಯಕ್ರಮ ಅಂದ್ರೆ ಈಗಲೇ ಹೇಳಿದಾಗೆ ಯೂನಿವರ್ಸಿಟಿ ಕೊಡ್ತಕ್ಕಂತ ಮಾರ್ಗದರ್ಶನದ ಮೇಲೆ ಯಾವ ಟಾರ್ಗೆಟ್ ಗ್ರೂಪ್ ಅಂತ ಹೇಳ್ತಾರೆ, ಯಾರಿಗೆ ಇದನ್ನ ಮಾಡಬೇಕು ಅನ್ನೋದು ಕೂಡ ನಮಗೆ ಮಾರ್ಗದರ್ಶನದಲ್ಲಿ ಇರ್ತದೆ. ಅದಕ್ಕನುಗುಣವಾಗಿ ಕೆಲವೊಮ್ಮೆ ಯುವಕರಿಗೆ ಅಥವಾ ಮಹಿಳಾ ಗುಂಪುಗಳಿಗೆ ಮತ್ತು ಎಲ್ಲ ಜನ ಸಾಮಾನ್ಯರಿಗೆ ಇರ್ತಕ್ಕಂತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತೀವಿ. ಹೌದು ಹೌದು. ಸಂಪರ್ಕ ಮಾಡ್ಲಿಕ್ಕೆ ಸಂಖ್ಯೆಯನ್ನು ಹೇಳ್ಬೋದ ಡಾಕ್ಟರ್? ಕೇಂದ್ರದ ಸಂಖ್ಯೆ 08272, ಇದು ಕೋಡ್ ನಂಬರ್ 08272 ಮಡಿಕೇರಿ. ಅದು ಫೋನ್ ನಂಬರ್ 22553 08272. ಇದು ಎಸ್ಟಿಡಿ ಕೋಡ್ ಆಗಿರ್ತದೆ ಮಡಿಕೇರಿದು. 22553 ಇದು ಲ್ಯಾಂಡ್ ಲೈನ್. ಹಾಗೆ ಮೊಬೈಲ್ ನಂಬರ್ ಕೂಡ ಇದೆ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರ ಇರ್ತದೆ, 9480832102. 9480838210. ಅಲ್ಲಿ ತಾವೇ ಮುಖ್ಯಸ್ಥರು, ತಮ್ದೇ ಇದು ಸಂಖ್ಯೆ ಅಲ್ವಾ? ಚೆನ್ನಾಗಿ ವಿಚಾರಗಳನ್ನ ಹಂಚಿಕೊಂಡ್ರಿ ಡಾಕ್ಟರ್ ಕೆಂಚಾರೆಡ್ಡಿ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಕೇಳುಗರೆ, ಇದುವರೆಗೆ ಮಡಿಕೇರಿಯಲ್ಲಿರುವ ಕೃಷಿ ವಿಸ್ತರಣಾ ಶಿಕ್ಷಣ ಘಟಕ ಇದರ ವತಿಯಿಂದ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ರಮಗಳು ಏನೇನಂತ ಅನ್ಕೊಂಡು ವಿವರಿಸಿದವರು ಶಿಕ್ಷಣ ಘಟಕದ ಮುಖ್ಯಸ್ಥರಾಗಿರುವ ಡಾಕ್ಟರ್ R.N. ಕೆಂಚಾರೆಡ್ಡಿ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುಗರೆ, ಈಗ ಕಳೆಗಳ ವಿಶೇಷ ಗುಣಗಳು, ಕಳೆಗಳ ಬಳಕೆ ಹಾಗೆ ಕಳೆಗಳ ಇತರೆ ಸಂಗತಿಗಳ ಬಗ್ಗೆ ರಚನೆಯಾಗಿರುವ ಹಾಡನ್ನ ಪ್ರಸಾರ ಮಾಡುತ್ತಿದ್ದೇವೆ. B.A. ಗಣೇಶ್ ಮತ್ತು ಸಂಗಡಿಗರು ಇದನ್ನ ಪ್ರಸ್ತುತಪಡಿಸಿದ್ದಾರೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. La la la la la la la la la la la la la la la la la la ನಿಸರ್ಗದಲ್ಲಿವೆ ಹೆರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು, ತಿನ್ನುತ್ತವೆ ಜಾನುವಾರುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು, ಇವುಗಳಲ್ಲೂ ಇವೆ ಸೊಪ್ಪುಗಳು. ನಿಸರ್ಗದಲ್ಲಿವೆ ಕೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಕಳೆಗಳು ಏನನ್ನು ಕೇಳುವುದಿಲ್ಲ, ಗೊಬ್ಬರಗಳಿಗೆ ಬೇಕು ಇವೆಲ್ಲ, ನಿಸರ್ಗದಲ್ಲಿವೆ ಕೇರಳ ಕಳೆಗಳು, ಗಿಡಮೂಲಿಗೆಗೆ ಬೇಕು ಇವುಗಳು, ಗಿಡಮೂಲಿಗೆಗೆ ಬೇಕು ಇವುಗಳು. ಎಲ್ಲವೂ ಕೆಟ್ಟ ಕಳೆಗಳಲ್ಲ, ಪಡೆಯಿರಿ ಉಪಯೋಗಗಳನ್ನೆಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ, ಅಳಿಸಬೇಡಿ ಇವುಗಳನ್ನು ಎಲ್ಲ. ನಿಸರ್ಗದಲ್ಲಿವೆ ಕೇರಳ ಕಳೆಗಳು, ಗಿಡಮೂಲಿಕೆಗೆ ಬೇಕು ಇವುಗಳು, ಗಿಡಮೂಲಿಕೆಗೆ ಬೇಕು ಇವುಗಳು. ಕ ಕಳೆಗಳ ಬೆಳವಣಿಗೆ ಕಳೆಗಳ ಬೆಳವಣಿಗೆ ಬಿಸಾಡಬೇಡಿ ಆಚೆಗೆ ಜಾನುವಾರುಗಳಿಗೆ ಕಳೆಗಳು ಮೇವಿನ ಸಂಪನ್ಮೂಲಗಳು ಜಾನುವಾರುಗಳಿಗೆ ಕಳೆಗಳು ಮೇವಿನ ಸಂಪನ್ಮೂಲಗಳು ವಿಭಿನ್ನತೆಯ ಪೋಷಕಾಂಶಗಳು ತಗ್ಗುತ್ತವೆ ಖರ್ಚುಗಳು ನಿಸರ್ಗದಲ್ಲಿವೆ ಕೇರಳ ಕಳೆಗಳು ಗಿಡಮೂಲಿಕೆಗೆ ಬೇಕು ಇವುಗಳು ಗಿಡಮೂಲಿಕೆಗೆ ಬೇಕು ಇವುಗಳು ನಿಸರ್ಗದಲ್ಲಿವೆ ಕೇರಳ ಕಳೆಗಳು ಗಿಡಮೂಲಿಕೆಗೆ ಬೇಕು ಇವುಗಳು ಗಿಡಮೂಲಿಕೆಗೆ ಬೇಕು ಇವುಗಳು ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 200006 ಎಸ್ಟಿಡಿ ಸಂಖ್ಯೆ 08272 ಇಲ್ಲಿಗೆ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು ರೈತ ಬಾಂಧವರೇ ನಮಸ್ಕಾರ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಆಕಾಶವಾಣಿ ಮಡಿಕೇರಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಮುಳಿಯಾ ಜುವೆಲ್ಸ್ ಹಾಯ್ ರಮ್ಯಾ ನಿನ್ ಮದ್ವೆ ಡಿಸೆಂಬರ್ನಲ್ಲಲ್ವಾ ಜುವೆಲ್ಸ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತಿದ್ಯಾ ನನ್ಗಂತೂ ಆ ಟೆನ್ಷನ್ ಇಲ್ಲ ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25ರಿಂದ ನವೆಂಬರ್ 28ರವರೆಗೆ ಚಿನ್ನೋತ್ಸವ ಇದೆ ನಮಗಿಷ್ಟವಾದ ಡಿಸೈನ್ ನಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ ಮುಳಿಯಾ ಜುವೆಲ್ಸ್ ಪುತ್ತೂರು ಬೆಳ್ತಂಗಡಿ ಮಡಿಕೇರಿ ಗೋಣಿಕೊಪ್ಪಲ್ ಬೆಂಗಳೂರು ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್ ಕಂದಾಯ ಸಚಿವರಾದ ಆರ್ ಅಶೋಕ್ ನಾವು ಇಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸೋಮವಾರಪೇಟೆ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಅಕಾಲಿಕ ಮಳೆಯಿಂದ ಕಾಫಿ ಬೆಳೆ ಹಾಳಾದನ ಪರಿಶೀಲನೆ ನಡೆಸಿದ್ದು ಹಂಗೆ ಹೆಬ್ಬಾಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿನ ಮರೂರು ಗ್ರಾಮದಲ್ಲಿ ಮಳೆಯಿಂದ ಹಾಳಾದ ಸುಂಟಿ ಮತ್ತೆ ಜೋಳದ ಗದ್ದೆಗಳಿಗೆ ಸಹ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದು ಈ ಸಂದರ್ಭ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಜಿಲ್ಲಾ ಪಂಚಾಯಿತಿ ಸಿಇಒ ಉಪವಿಭಾಗಾಧಿಕಾರಿ ಕೃಷಿ ಮತ್ತೆ ತೋಟಗಾರಿಕೆ ಅಧಿಕಾರಿಗೆ ಹಾಜರಿದ್ದು ಇದೇ 30ನೇ ತಾರೀಕು ವಿರಾಜಪೇಟೆಯಲ್ಲಿ ವಿರಾಜಪೇಟೆನ ಹಿರಿಯ ನಾಗರಿಕರ ವೇದಿಕೆನ ಕಡೆಯಿಂದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಬಗೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಸ್ಥರನ್ನ ಮರಣೋತ್ತರವಾಗಿ ಸತ್ಕರಿಸುವೆ ಅಂತ ಗೊತ್ತಾವುಟು ಕಳೆದ 10 ತಿಂಗಳ ಕೊಡಗು ಜಿಲ್ಲಾಧಿಕಾರಿಯಾಗಿ ಕಾರ್ಯ ಮಾಡಿದ ಚಾರುಲತಾ ಸೋಮಲ್ನೌಕೆ ಜಿಲ್ಲಾಡಳಿತದ ಕಡೆಯಿಂದ ನಿನ್ನೆ ಬೀಳ್ಕೊಡುಗೆ ಜಂಬರ ಏರ್ಪಾಡು ಮಾಡಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗ ಹಾಜರಿದ್ದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಜಾಗೃತಿ ಸಮಿತಿನ ಕಡೆಯಿಂದ ಮಡಿಕೇರಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಜೂನಿಯರ್ ಕಾಲೇಜು ಆವರಣದಲ್ಲಿ ಕನ್ನಡ ಜಾಗೃತಿಗಾಗಿ 1ನೇ ಕ್ಲಾಸ್ನಿಂದ 12ನೇ ಕ್ಲಾಸ್ನವರೆಗಿನ ವಿದ್ಯಾರ್ಥಿಗಳಿಗೆ ಪದ್ಯ ಪ್ರಬಂಧ ಸೇರಿದಂಗೆ ಬ್ಯಾರೆ ಬ್ಯಾರೆ ಪೈಪೋಟಿಗ ಏರ್ಪಾಡ ಆಯ್ತು. ಹಂಗೆ ಸೋಮವಾರಪೇಟೆಯಲ್ಲಿ ಸಹ ಕನ್ನಡ ಕಾಯಕ ವರ್ಷದ ಬಗ್ಗೆಯಲ್ಲಿ ಇದೇ ತಿಂಗಳ 26ನೇ ತಾರೀಕಿಗೆ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂಗೆ ಚಿತ್ರಕಲೆ ಹಾಡು ಪ್ರಬಂಧ ಪೈಪೋಟಿ ಏರ್ಪಾಡ ಆಯ್ತು. ಜಂತುಹುಳು ನಿವಾರಣಾ ರಾಷ್ಟೀಯ ಕಾರ್ಯಕ್ರಮದ ಬಗ್ಗೆಯಲ್ಲಿ ನಾಳೆಯಿಂದ 27ನೇ ತಾರೀಕು ಮುಟ್ಟ 1ರಿಂದ 19 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಅಂಗನವಾಡಿ ಶಾಲೆ ಕಾಲೇಜುಗಳಲ್ಲಿ ಆಲ್ಬೆಂಡಜೋಲ್ ಮಾತ್ರೆಗಳನ್ನ ಕೊಡುವ ಕಾರ್ಯಕ್ರಮ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ.ಆರ್.ವೆಂಕಟೇಶ್ನವು ತಿಳಿಸಿದಳು. ಜಿಲ್ಲೆನ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ 2022 ಜನವರಿ 16ಕ್ಕೆ ನಡೆಯಕ್ಕಿರುವ NTSE ಪರೀಕ್ಷೆಗೆ ಆನ್ಲೈನ್ಲಿ ಅರ್ಜಿ ಕರೆದಿದ್ದು ಜಿಲ್ಲೆನ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ಇಲ್ಲದ ಪ್ರೌಢಶಾಲೆಗಳಲ್ಲಿ 10ನೇ ಕ್ಲಾಸ್ಲಿ ಓದುತ್ತಿರುವ ವಿದ್ಯಾರ್ಥಿಗ ಅರ್ಜಿ ಹಾಕಕ್ ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 30ನೇ ದಿನ ಔಟು ಅಂತ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆನ ಉಪನಿರ್ದೇಶಕರು ತಿಳಿಸಿದಳು. ಕೊಡಗು ಸೇರಿದಂಗೆ ರಾಜ್ಯದ ಕಾಫಿ ಬೆಳೆಯುವ ಜಿಲ್ಲೆಗಳಲ್ಲಿ ಈ ಸಲ ಭಾರಿ ಅಕಾಲಿಕ ಮಳೆ ಆಗಿರುವುದರಿಂದ ಕಾಫಿ ಅಡಿಕೆ ಮತ್ತು ಭತ್ತದ ಬೆಳೆಗೆ ಭಾರಿ ಹಾನಿಯಾಗಿದ್ದು ಈ ನಿಟ್ಟಿನಲ್ಲಿ ಕಾಫಿ ಬೆಳೆ ನಷ್ಟದ ಮರು ಸಮೀಕ್ಷೆ ನಡೆಸಿ ವರದಿ ಕೊಡುವಂಗೆ ವಾಣಿಜ್ಯ ಸಚಿವಾಲಯದ ಮುಖಾಂತರ ಕಾಫಿ ಮಂಡಳಿಗೆ ಆದೇಶ ಕೊಡಿಸುವೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆನವು ಭರವಸೆ ಕೊಟ್ಟಳು. ವಿರಾಜಪೇಟೆ ಶಾಸಕ ಕೊಂಬಾರನ ಜಿ ಬೋಪಯ್ಯನವು ಕಾಫಿ ಬೆಳೆಗಾರರ ಸಮಸ್ಯೆನ ಬಗ್ಗೆಯಲ್ಲಿ ಕೇಂದ್ರ ಸಚಿವರೊಟ್ಟಿಗೆ ಮಾತಾಡಿ ಕಾಫಿ ಬೆಳೆಗಾರರು ಪರಿಹಾರದಿಂದ ವಂಚಿತರಾಗದಂಗೆ ಮರು ಸಮೀಕ್ಷೆಗೆ ಕೇಂದ್ರ ಸರ್ಕಾರದ ಆದೇಶ ಕೊಡಕು ಅಂತ ಮಾಡಿದ ಮನವಿಗೆ ಸಚಿವೆ ಶೋಭಾ ಕರಂದ್ಲಾಜೆನವು ರೈತರ ಹಿತ ಕಾಪಾಡಿಕೆ ಸರ್ಕಾರ ಬದ್ಧವಾಯಿತು ಅಂತ ಭರವಸೆ ಕೊಟ್ಟಳು. ಕನ್ನಡ ಸಾಹಿತ್ಯ ಪರಿಷತ್ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಗೋಣಿಕೊಪ್ಪದ ಕೇಶವ ಕಾಮತ್ನವು ಆಯ್ಕೆಯಾಗಳು. ಹೊಸ ಅಧ್ಯಕ್ಷ ಕೇಶವ ಕಾಮತ್ನವು ಪೊನ್ನಂಪೇಟೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪಕ ಅಧ್ಯಕ್ಷರಾಗಿ ಕಾರ್ಯ ಶುರು ಮಾಡಿ ಬೇರೆ ಬೇರೆ ಸಾಹಿತ್ಯಿಕ ಕಾರ್ಯಕ್ಷೇತ್ರಗಳಲ್ಲಿ ದುಡಿದು ಈಗ ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷರಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿಹಿಸುತ್ತಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್ ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. This festival, drive home India's favorite car, Maruti Suzuki Alto, with just rupees 1 down payment. With more than 40 lakh happy families, the prices for your favorite Alto starts at just rupees 3.15 lakhs. Also, grab amazing festive offers of rupees 47,000. Visit your nearest Maruti Suzuki dealership today. Conditions apply. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು, ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800-11-2356 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೇಲಿಂಗ್ ಘಟಕ ಸ್ಥಾಪನೆ, ರೇಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking Agi Petikudi, Palace Toyota, near Kaveri Hall, C.V. Shankar Road, Madikeri. Call 7022-67-1919.

ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೆನುಳು ಓಚಟ್ಟಂಗಡ ರವಿ ಸುಬ್ಬಯ್ಯ. ಕೊಡಗು ಕುಡ್ನನಕ್ಕೆ ರಾಜ್ಯತರ ಕಾಫಿ ಬೋಲ್ತೋ ಜಿಲ್ಲೆಯಲ್ಲಿ ಈ ಆಂಡತ ಅಧ್ಯಯನ ಮಳೆ ನೊಂಡು ಕಾಫಿ, ನೆಲ್ಲು, ಅಡಿಕೆ ಬೆಳೆ ಒಂಜಿತ್ತು ಬೆಳೆಕಾರ ಪೆರ್ತು ನಷ್ಟ ಆಯ್ತು. ಆನೊಂಡು ಕಾಫಿ ನಷ್ಟತನ ಪುನೋದಿ ಸಮೀಕ್ಷೆ ಮಾಡಿತು ವರದಿ ಆಯ್ಕೊಂಡು ಕೇಂದ್ರ ವಾಣಿಜ್ಯ ಸಚಿವಾಲಯ ತಿಂಜ ಕಾಫಿ ಮಂಡಳಿಗೆ ಆದೇಶ ಹೊರಡಿಸಿಡು ಅಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಭರವಸೆ ರಥಕ್ಕೆ ಬರಂದಿತ್ತು. ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಕಾಫಿ ಮಂಡಳಿಯ ಅಧಿಕಾರಿಯ ತೋಟಕ್ಕೆ ಹೋಯ್ತು ಪರಿಶೀಲನೆ ಮಾಡತ್ತೆ ಬೆಳೆಕರಡು ಕೂಡ ಉಡಾಫರೆ ವರ್ತನೆ ಮಾಡಿ ನೋಡು ಕಾಫಿ ಬೆಳೆ ನಷ್ಟ ಅನ್ನ ಚೆನ್ನಾಗಿ ಊರನೇ ಕೈಬಿಟ್ಟಿತ್ತು ಇದು ನೋಡು ಕೊಡಗರ ಸುಮಾರು ಬೆಳೆಕಾರಕ್ಕೆ ಪರಿಹಾರ ತಂಜೆ ವಂಚನೆ ಅಪ್ಪ ಆನೊಂಡು ಪುನಾದಿ ಸಮೀಕ್ಷೆ ಮಾಡೋಣ ಮನವಿ ಮಾಡೋಣ ಮಂತ್ರಿ ಶೋಭಾ ಕರಂದ್ಲಾಜ ಈ ಭರವಸೆ ತಂದಿತ್ತು. ಕಂದಾಯ ಮಂತ್ರಿ ಆರ್ ಅಶೋಕ್ ಇಂದು ಹೆಬ್ಬಾಲೆ ಗ್ರಾಮ ಪಂಚಾಯತಿ ಕಡಂಗನ ಮುರೂರು ಊರ್ಲು ಅಧ್ಯಯನ ಮಳೆ ನೊಂಡು ನಷ್ಟ ಅನ್ನ ಶುಂಠಿ ಪಿಂಜ ಜೋಳ ಬೆಳೆರ ಪರಿಶೀಲನೆ ಮಾಡಿಸಿ ಈ ನೇರತ್ತು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಜಿಲ್ಲಾ ಪಂಚಾಯತಿ ಸಿಇಒ ಉಪವಿಭಾಗಾಧಿಕಾರಿ